ಪಾಯಿ ತಾಯಿ ರಾಮ, ತಾಯಿ ರಾಮ ಪಾಯಿ ತಾಯಿ ಪ್ರಭು, ಜೀವನ ಸಾಗರ ಜಗದೋದ್ಧಾರ ಪಾವನ ಮೂರ್ತಿಯ ನೀನೇ ಪ್ರಭಾ, ಸುಖ ಕರದಾತ ಭಾಗ್ಯ ವಿಧಾತ ಲೋಕೋದ್ಧಾರಕ ನೀನೇ ಪ್ರಭು, ಲೋಕೋದ್ಧಾರಕ ನೀನೇ ಪ್ರಭು, ತಾಯಿ ರಂಪಾಗಿ ತಾಯಿ ರಂಪಾಗಿ ತಾಯಿ ರಂಪಾಗಿ ತಾಯಿ ಪ್ರಭು, ಪಂಕಜ ನೇತ್ರ ಪರಮ ಪವಿತ್ರ ಅಂಬೋಜನಾಭನೆ ನೀನೇ ಪ್ರಭು, ಪಂಕಜ ನೇತ್ರ ಪರಮ ಪವಿತ್ರ ಅಂಬೋಜನಾಭನೆ ನೀನೇ ಪ್ರಭು, ಕೋಲಾಣ ಪುರುಷ ಶಿರಡಿ ನಿವಾಸ ಪರಮ ದಯಾಕರ ನೀನೇ ಪ್ರಭಾ, ಕೋಲಾಣ ಪುರುಷ ಶಿರಡಿ ನಿವಾಸ ಪರಮ ದಯಾಕರ ನೀನೇ ಪ್ರಭಾ, ತಾಯಿ ರಂಪಾಗಿ ತಾಯಿ ರಂಪಾಗಿ ತಾಯಿ ರಂಪಾಗಿ ತಾಯಿ ಪ್ರಭಾ, ಸದ್ಗುಣ ಮೂರ್ತಿ ಸತ್ಯಾವತಾರಿ ನಿರ್ಗುಣ ಬ್ರಹ್ಮನೇ ನೀನೇ ಪ್ರಭು, ಸದ್ಗುಣ ಮೂರ್ತಿ ಸತ್ಯಾ